ಕುಲನೆ ನಾನು ಹಣ್ಣಿನಲ್ಲಿದ್ದ ಸುರಾರನ್ನು ಕೊಂದು ಹತ್ತು ಅವತಾರಗಳ ತಾಳೆ ತಂದೆ ವಸುದೇವ ತಾಯಿ ದೇವಕಿ ಉದರದಲ್ಲಿ ಜನಸಿ ಬಂದಿರುವೆ ನಾರಿಸಿರೋ ಮನಿ ಕೇಳೆ ಸಾಗರ ಸರ್ವದೇವ ನಮಸ್ಕಾರ ಕೇಶವ ಪ್ರತಿಭಸ್ಯತೆ ಹೊಳೆ ಹಳ್ಳಗಳು ಎಷ್ಟು ನೀಳವಾಗಿ ಹರಿದರು ಒಳಗೆ ಸಮುದ್ರಕ್ಕೆ ಸೇರಿದು ಮಹಾಸಾಗರ ಅಂತ ಹೆಸರು ಪಡಿತಾ ಇದೆ. ಅದರಂತೆ ನಾನು ಬೇಕಾದ ರೀತಿಯಿಂದ ನಾಮಸ್ಮರಣೆ ಮಾಡಿದ್ರು ಕೂಡ ಅದು ಬಂದು ತಮಗ ಮುಡ್ತದ ಅಂತ ತಿಳಿದ. ಆದ್ರೆ ನನಗೆ ತಿಳಿಯುವಂತೆ ಸುಲಭದಲ್ಲಿ ಹೇಳ್ರಿ. ಹೌದು ಯಾರು Thank you. ಕಣ್ಣಿಗೆ ಕಾಣುವಂತ ಈ ಸ್ಥೂಲವಾದ ಶರೀರ ಶರೀರಕ್ಕೆ ರೂಪದ ರೂಪಕ್ಕೆ ತಕ್ಕಂತೆ ನಾಮ ಇರಬೇಕು. ಏನಂತಾರ ಶ್ರೀಕೃಷ್ಣ ಒಂದೇ ಜಗದ್ಗುರು ಅಪಾ ಕೃಷ್ಣ ಪರಮಾತ್ಮ. ತಾವು ಇವತ್ತಿನ ದಿವಸದಲ್ಲಿ ವೈಕುಂಠ ಬಿಟ್ಟು ಈ ಭೂಲೋಕ ಬರಬೇಕಾದ್ರೆ ಒಬ್ಬರ ಬಂದಿರೋ ತಮ್ಮ ಸಂಗಡ ಆಪ್ತರು ಯಾರು ಇದ್ದಾರೋ ಈಗ ಹೌದು ಬಂದು ಅಂದ್ರೆ ಅಷ್ಟಮಾಸ್ತ್ರೀಯರನ್ನು ಬಂದಿದ್ದೇನೆ. ಹೌದಲ್ ಈಗ ಸಿದ್ಧ ತಾಯಿಯವರು ನಾ ಭೇಟಿ ಆಗ್ತನ್ರಿ. ಅಮ್ಮ ತಾವು ಯಾರು? ಏನಮ್ಮ ನನಗೆ ಕೇಳಂತ ನೀನ್ ಯಾರು? ನನಗೆ ದೂತೆ ದೂತಕ ಅಸ್ತ್ರೀ ಅಂತಾರ ತಾಯಿ. ದೂತೆ ದೂತ ಅಂತಾರ? ಹೌದಮ್ಮ. ಹೆಣ್ಣು ಮಕ್ಕಳಿಗೆ ಪ್ರಿಯಕರವಾದಂತ ಪ್ರೇಮದ ವಸ್ತು ಯಾವುದು? ತವರಮಣಿ. ಅಂತ ತವರಮಣಿ ತಮಗದ ಅತ್ಯವರ ಮಣಿ ಅದ ಇರಲಿ ಮಾ. ಪ್ರಥಮದಲ್ಲಿ ನಿನ್ನ ತವರಮಣಿ ಯಾವ್ದು? ಏನಮ್ಮ ತವರಮಣಿ ಯಾವ್ದು? ಮೇಲಾಗಿ ಅತ್ತಿಮಣಿ ಯಾವ್ದು? ಅತ್ತಿಮಣಿ ಯಾವ್ದು? ನನಗೆ ತಿಳಿಯುವಂತೆ ಕುಳಿದಿರುವಂತಹ ದೇವ ಸಭಾಗ್ತರು ಅಂತ ಹೇಳ್ಬೇಕಮ್ಮ. ಹೌದಮ್ಮ. ಹೌದ್ರಿ ಹೇಳ್ರಲ್ಲ ಅಮ್ಮ. ಎಲ್ಲ ತವರ ಮನೆ ಉಂಟು. ಏನು ತಮ್ಮ ತವರ ಮನೆ? ಹೌದಮ್ಮ. ಮತ್ತೆ ದ್ವಾರಕಾಪಟ್ಟಣದ ಪಕ್ಕದಲ್ಲಿ ಎಲ್ಲ ಅತ್ತಿ ಮನೆ ಉಂಟು. ಅಮ್ಮ ಅತ್ತಿ ಅವರ ಮನೆ ಉಂಟು. ಹೌದಮ್ಮ. ಇರ್ಲಿಮ್ಮ ನೀವಿರುವಂತಹ ಠಿಕಾಣ ನೋಡಮ್ಮ, ನಾವಂತಹ ಠಿಕಾಣ ವೈಕುಂಠಪುರ ನೋಡು. ನೋಡಮ್ಮ, ಇಂಥ ಕುಡ್ಡ ಕುಂಟ ಮಾವ ಮೈದನ ಇವರೇನ್ ನಮಗೆ ಬೇಕಾಗಿಲ್ಲ. ಬೇಕಾಗಿಲ್ಲ. ಅವರು ಅವರಂದ್ರೆ ನಿಮ್ಮವರು ನಮ್ಮವರಂದ್ರೆ ಅಂದ್ರೆ ನಿನ್ನ ಪ್ರೀತಿಯ ಪತಿದೇವನ ಹೆಸರು ಕೇಳಬೇಕಂತ ಇಚ್ಛ ಆಗಿದೆ ತಾಯಿ. ಈಗಮ್ಮ. ಹೌದಮ್ಮ. ಹೇಳಮ್ಮ. ಹಾ, ಶ್ರೀ ಕೃಷ್ಣ ಪುರುಷ ನಮ್ಮ, ಶ್ರೀ ಕೃಷ್ಣ ಪುರುಷ ನಮ್ಮ, ಬಂದು ಎಲೆಗೆ ಪ್ರೀತಿ ಪುರುಷನ ನೋಡಮ್ಮ. ನೋಡಯ್ಯವ್ವ, ನಮಗೆ ಅಷ್ಟು ಹಿತ ತಂದಿ. ಆಡಲ್ಲ ಪರಮಾತ್ಮರ ನಾಮ ರುಚಿದದ ಅಂತೇಳಿ ಆನಂದ ತಂದ್ರಿ ನಾನು. ಹೌದಮ್ಮ. ಇರ್ಲಿ ನೋಡಮ್ಮ, ಎಲ್ಲ ಹೆಣ್ಣು ಮಕ್ಕಳಂತೆ ನೀ ಯಾರು ನಕ್ಕೋಂತವಳೆ ಚೆನ್ನಂಗೆ ಹೇಳಿದೆವ. ಹೌದಮ್ಮ. ಹೇತ ಹೇತ ಬಳ್ಳ ಮುರಿದು ಏನು ಆಣಿನ ಚಿಲಕದ ಕೊಂಡಿ ಹಾಕೊಂಡು ಮೈ ಮೇಲೆ ಬೈದಿಲ್ಲ. ಅದೇ ನನಗೊಬ್ಬಕ್ಕೆ ಸೋತದ. ಯಾವಾಕಿ ಹಾಕಿ ನೋಡಮ್ಮ, ರಾಜನ ಮಗಳು ಯಾರು? ಸತ್ಯಭಾಮಿ ಇದ್ದವಳ್ರಿ. ನನಗ ಏನಾಗ್ಬೇಕು? ಸರಿ ಸರಿ ಸರಿ ಸರಿ ಸಾಂತಾಬೇಕು. ಯಾರ ಕೊಲ್ಲ ಅಣ್ಣಿ? ಯಾಕ ಸಾವತಿ ಯಾರ ನಿನಗಾದಳು ನನ್ನ ಬಗಡಾಗ ಬಾಳೆ ಮಾಡ್ತಾನ? ಹಾಗಲ್ಲಮ್ಮ, ಸಾವತಿ ಹೊಟ್ಟಕ್ಕಿದ್ರ ಬಾದಾರದಲ್ಲೇನ? ನೋಡಮ್ಮ, ಸಮತಿ ಸಣ್ಣಾಕೆಲ್ಲ ಬಾಗಾದಿ ಬಡಿವೆಲ್ಲ ಆ ಮತಂತ ಬೇರೆ. ಹೌದಮ್ಮ. ನಿಮ್ಮ ಹೆಸರೇನು ಇದು ನನಗೆ ತಿಳಿಲಿಲ್ಲ. ನೋಡಮ್ಮ, ಬಿಸ್ಮಕ ಗರ್ಭಾಮಣಿ. ಗರ್ಭಾಮಣಿ ಮಾಂಗದ ಭಗಿನಿ ಭಾಗಿಣಿ ಅಣುರೇಣಿ ಅಣುರೇಣಿ ನಲಪೂರ್ಣಿ ನಲಪೂರ್ಣಿ ಯಾರ ಶ್ರೀಕೃಷ್ಣನ ಪಟ್ಟದ ರಾಣಿ? ಪಟ್ಟದ ರಾಣಿ ನನಗೆ ಬಂದು ರಣರುಕ್ಮಿಣಿ ರಣ ರುಕ್ಮಿಣಿ ಅನ್ನುತ್ತಾರ. ಎಂತ ಹೆಸರಿ? ಯಾಕ ಹರುಕ್ಮಣಿ ಹುರುಕ್ಮಿಣಿ ಬಾರ್ಕೋಲುಗುಣಿ ನಿಮ್ಮ ಎಂತಾವು? ನಮ್ಮ ಅಂತ್ಯಕ್ಷರದು. ಇರ್ಲಿ ಬಿಡ. ಇರ್ಲಿ ಬಿಡಮ್ಮ, ಇಲ್ಲಿಗೆ ಏನ್ ಕಾರಣ ಬಂದೆವ ನೀನು? ನೋಡಮ್ಮ, ಪರಮಾತ್ಮರ ಸೋಲ್ ಮಾಡಕ್ ಬಂದಿವ್. ಏನು? ಹಾ, ಪರಮಾತ್ಮ ಸಲುವಾಗಿ ನೀವು ಇಲ್ಲಿಗೆ ಬಂದಿರಿ. ಹೌದು ಹೌದು ಹೌದು. ಅವರಲ್ಲಿ ಹೋಗ್ತಾರು? ಎಲ್ಲಿದ್ದಾರು? ಇಲ್ಲೇ ಇದ್ದಾರು ನೋಡ್ರಿ ಪರಮಾತ್ಮರ. ಹೌದು. ಇವನೇ ಇವನೇ ಇಷ್ಟೊತ್ತಿನವರೆಗೆ ನಾನು ಎಲ್ಲಿ ಹೋಗಿದ್ದೆ? ಹಾ, ಗುರುಗಳ ಮಂದಿರಕ್ಕೆ ಹೋಗಿದ್ರೆ ಅಂತ ತಿಳಿಸ್ಬಿಡವಾ. ತಮ್ಮ ಗುರುಗಳು ಅಂದ್ರೆ ಯಾರು? ಏನು ನನ್ನ ಗುರುಗಳು ಅಂದ್ರೆ ಯಾರು? ಯಾರು? ಸಾಂದೀಪ್ ಮುನಿಗಳು ನನ್ನ ಗುರುಗಳು. ಅಲ್ಲಿಗೆ ಯಾಕೆ ಹೋಗಿದ್ರಿ ಸ್ವಾಮಿ? ಸೇವಾ ಮಾಡ್ಲಿಕ್ಕೆ ಹೋಗಿದ್ನಿ. ಸೇವಾ ಏನೇನು ಮಾಡಿದ್ರಪ್ಪ? ಈ ಕೇಳಿ ಏನ್ ಹೇಳ್ತಾರೆ? ಯಾಕ್ರಿ ಗುರುಗಳು ಬಂದ್ರೆ ಸೇವಾ ಒಂದು ಎರಡು ಹೀಗ್ರೆ ಅನೇಕ ನಮೂನಿ ಸೇವಾ ಅದಾವ, ಸೇವಾ ಮಾಡಕ್ ಹೋಗಿದ್ರೆ ತಿಳಿಸಿಬಿಡು. ಒಳ್ಳೇದು ಸ್ವಾಮಿ. ಏವಾ ಅವರೇನು ಗುರುಗ ಮಂದಿರಕ್ಕೆ ಹೋಗಿದ್ರು ಅಂತವ? ಇಲ್ಲಮ್ಮ ಸುಳ್ಳು ಹೇಳ್ತಾರ. ಅವ್ರು ಸುಳ್ಳು ಹೇಳ್ತಾರ? ಹೌದು. ಕೇಳ ಬರ್ತೀನಿ. ಕೇಳ್ಕೊಂಬ. ಸುಳ್ಳು ಹೇಳಿದ ನಮ್ಮನಿ ಮಾತ ಮಾತ ಹೆಂಡತಿ ಮುಂದೆ ಗಂಡ ಆಗಲಿ ಗಂಡ ಹೆಂಡತಿ ಆಗಲಿ ಸುಳ್ಳು ಹೇಳ್ಕೊಂತ ಹೋದ್ರೆ ಅವರ ಪ್ರಪಂಚ ಸರಿಯಾಗಿ ಸಾಗುವಂತಿಲ್ಲ. ಸಾಗೋದಿಲ್ಲ. ಏನು ಮನುಷ್ಯರೇನು ಮಾತು? ಸಾಕ್ಷಾತ್ ನಿಮ್ಮಿಬ್ರು ದೇವತೆಗಳಿದ್ದ ಹಿಂಗಾಗಬೇಕಾದ್ರ ನಿಮ್ಮ ನಿಮ್ಮ ಒಳಗ ಒಳಗ ಮನುಷ್ಯ ಏನ್ ರಬ್ಬರ್ಸ್ ಆಗ್ಯಾವನ ಜಗಳ ಬಂದದ? ಅಂತ ಜಗಳ ಏನು ಬಂದದ? ಏನು ಬಂದದ? ಬಂದದೇನೋ ಪರಮಾತ್ಮರು ತಮ್ಮ ಕಡೆಯಿಂದ ತಪ್ಪು ಹೇಳ್ರಿ. ಏನ್ ಹೇಳಿದ್ರಮ್ಮ? ಪ್ರೀತಿಯಿಂದ ಚುಮ್ಮನೆ ಕೊಡಬೇಕು. ಅದಕ್ಕೆ ತಮ್ಮ ಸುಂದರವಾದಂತಹ ಮುಖ ಏನು ಕಾರರು ವಾರಿ ಮಾಡಿದ್ರಿ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ. ಅವ್ರ ಕಡೆ ಏನದ ಹಂಗ ಹೇಳಬಿಡ್ರಿ ಸದ್ಯಕ್ಕೆ ನೀವು. ಏನ್ ಹೇಳೋನು? ಹಾ ತಪ್ಪ ಹೇಳ್ರ ಅವ್ರ ಕಡೆ. ಮುಖದ ಮೇಲೆ ಸ್ವಲ್ಪ ಬೆವರ್ ಬಿಟ್ಟಿತ್ತು, ಅದನ್ನ ಒರೆಸಿಕೊಳ್ಳಿಕ್ಕೆ ಶಾಲ ಸರಕ ತಗೊಂಡ್ ಸ್ವಲ್ಪ ಕೈ ಹೋದ್ರ ಪರಮಾತ್ಮನ ಇಷ್ಟು ಕಷ್ಟಾರು. ತಪ್ಪಾಗ್ತದ ಸ್ನೇಹಿತರೆ, ಕೃಷ್ಣ ಪಾರಿಜಾತ ಜನಪದ ನಾಟಕದ ಕೃಷ್ಣ ರುಕ್ಮಿಣಿ ಸನ್ನಿವೇಶವನ್ನ ಕೇಳಿದಿರಿ. ಭಾಗವಹಿಸಿದ ಕಲಾವಿದರು ಮುಧೋಳ ಜಿಲ್ಲೆಯ ದಾದನಟ್ಟಿ ಗ್ರಾಮದ